ಪುಡಿ, ಅದನ್ನ ಒಂದ್ ಸ್ವಲ್ಪ ಹಾಕ್ತೇನೆ. ಅದರ ಮೇಲಿಂದ ಹಸಿ ತರಕಾರಿ ಒಂದ್ ಲೇಯರ್ ಹಾಕುದು, ಒಣಗಿದ ಎಲೆ ಒಂದ್ ಲೇಯರ್ ಹಾಕುದು, ಅದರ ಮೇಲೆ ಒಂದು ಒಂದು ಎಷ್ಟೊಂದು ಸಣ್ಣ ಅರ್ಧ ಗ್ಲಾಸ್ ಆಗುವಷ್ಟು ಒಂದು ಮಜ್ಜಿಗೆ ಹಾಕ್ತೇನೆ. ಹುಳಿ ನಾರ್ಮಲ್ ಮಜ್ಜಿಗೆ, ಮೊಸರು ಹುಳಿ ಮಜ್ಜಿಗೆ ಯಾವುದು ಆಗ್ತದೆ ಅಂದ್ರೆ, ಅದು ಹಾಕಿದ ಕೂಡಲೇ ಅದರಲ್ಲಿ ಇದು ಶುರುವಾಗ್ತದೆ ಕೊಳಿಲಿಕ್ಕೆ, ಸುಲಭ ಆಗ್ತದೆ ಅದು. ಅದೇ ರೀತಿ ಬಕೆಟ್, ನಾನು ಬಕೆಟಲ್ಲಿ ಸದ್ಯ ಬಕೆಟಲ್ಲಿ ಮಾಡ್ತಿದ್ದೇನೆ. ಒಂದು ನಾಲ್ಕೈದು ಬಕೆಟ್ ಮಧ್ಯ ಮಧ್ಯದಲ್ಲಿ ಗಾಳಿಗೋಸ್ಕರ ತೂತು ಮಾಡಿದ್ದೇನೆ. ಅಂದ್ರೆ ಬಯೋ ಕಂಪೋಸ್ಟ್ ಆಗಿರೋದ್ರಿಂದ ಗಾಳಿ ಬೇಕಾಗ್ತದೆ. ಸೊ ಅದನ್ನ ಮಾಡಿ ಲೇಯರ್ ಬೈ ಲೇಯರ್ ಇದನ್ನ ಹಾಕ್ತಾ ಹೋಗುದು. ಫುಲ್ ಆದ್ಮೇಲೆ ಮುಚ್ಚಿಟ್ಟು ಬಿಡುದು. ಸಾಮಾನ್ಯ ಒಂದೂವರೆಯಿಂದ ಎರಡು ತಿಂಗಳು ಬೇಕಾಗ್ತದೆ ಕಂಪೋಸ್ಟ್ ರೆಡಿ ಆಗ್ಲಿಕ್ಕೆ. ರೆಡಿ ಆದ್ಮೇಲೆ ಒಂದೆರಡು ದಿವಸ ಬಿಸಿಲಿಗೆ ಒಣಗಿಸ್ಬೇಕಾಗ್ತದೆ, ಅಂದ್ರೆ ಚೆನ್ನಾಗಿ ಪುಡಿಯಾಗಿ ಸಿಕ್ಲಿಕ್ಕೆ. ಹಾಗಿದ್ರೆ ಮತ್ತೆ ಬೇಕಿದ್ರೆ ಸ್ಟೋರ್ ಬೇಕಿದ್ರೆ ಮಾಡಬಹುದು, ಇದರೊಟ್ಟಿಗೆ ಸೇರಿಸಬಹುದು ಯಾವ್ದ್ ಬೇಕಿದ್ರೆ. ಈಗ ಒಂದೂವರೆ ಎರಡು ತಿಂಗಳಲ್ಲಿ ಪೂರ್ತಿ ಕಾಂಪೋಸ್ಟ್ ಆಗಿ ಗೊಬ್ಬರ ಆಗಿ ಸಿಗ್ತದೆ. ಸಾಮಾನ್ಯ ಎರಡು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ದಿನ, ಬಿಸಿಲಿದ್ರೆ ಬೇಗ ಆಗ್ತದೆ. ಬಿಸಿಲಿದ್ರೆ ಒಂದೂವರೆಯಿಂದ ಎರಡು ತಿಂಗಳಲ್ಲಿ ಸಿಗ್ತದೆ, ಮಳೆಗಾಲದಲ್ಲಿ ಒಮ್ಮೊಮ್ಮೆ ಎರಡೂವರೆಯಿಂದ ಮೂರು ತಿಂಗಳಾಗುದು ಉಂಟು. ಅಂದ್ರೆ ಇದನ್ನು ನೆರಳಿನಲ್ಲಿ ಇಡಬೇಕು ಅಥವಾ ನೇರವಾಗಿ ಬಿಸಿಲಲ್ಲಿ? ನೆರಳಿನಲ್ಲಿ, ಬಿಸಿಲಿನಲ್ಲಿ ಅಲ್ಲ, ಮುಚ್ಚಿಯೇ ಇಡುದು ನೆರಳಿನಲ್ಲಿ, ಆದ್ರೆ ಗಾಳಿ ಹೋಗ್ಲಿಕ್ಕೆ ಜಾಗ ಬೇಕು. ಆಮೇಲೆ ಗಿಡಗಳಿಗೆ ನೀರು ಕೊಡುವ ಬಗ್ಗೆ ಹೇಳಿ, ಬೆಳಗಿನ ಹೊತ್ತು ಸಾಯಂಕಾಲ ಕೊಡುವಂತಹದ್ದು ಮತ್ತು ನೀರು ಕೊಡುವಂತಹ ವ್ಯವಸ್ಥೆ ಹೇಗೆ? ನಾವು ದಿನ ಅಂದ್ರೆ ನೀರು ಕೊಡುವ ವ್ಯವಸ್ಥೆ ನನ್ ಗಂಡನೇ ಮಾಡುದು. ದಿನ ಬೆಳಿಗ್ಗೆ ಆರರಿಂದ ಆರು ಗಂಟೆ ಹೊತ್ತಿಗೆ ಅವರು ನೀರು ಹಾಕ್ತಾರೆ. ಆರರಿಂದ ಆರು ಗಂಟೆ, ಆರೂವರೆ ಹೊತ್ತಿಗೆ ಮುಗಿಸಿರ್ತಾರೆ. ಒಂದು ಅರ್ಧ ಗಂಟೆಯಲ್ಲಿ ಆಗ್ತದೆ. ಸಾಮಾನ್ಯ ನಮ್ಮ ಹಾಕುವ ವಿಧಾನ, ಅವ್ರು ಬಕೆಟ್ ಮತ್ತೆ ಮಗ್ಗಲ್ಲೇ ಹಾಕೋದು. ಚಿಕ್ಕ ಪಾಟ್ ಆದ್ರೆ ಒಂದು ಮಗ್ಗು ನೀರು ಸಾಕಾಗ್ತದೆ, ದೊಡ್ಡದಾದ್ರೆ ಎರಡು ಮಗ್ಗು. ಅದಕ್ಕಿಂತ ಹೆಚ್ಚು ನೀರು ನಿಲ್ಲುದಿಲ್ಲ, ನೀರು ಹರಿದು ವೇಸ್ಟ್ ಆಗಿ ಹೋಗ್ತದೆ. ನೀರು ಹಾಕ್ಲಿಕ್ಕೆ ಅಷ್ಟೇ ಬೇಕಾಗುದು, ಆದ್ರೆ ಪ್ರತಿ ದಿನ ಹಾಕ್ಬೇಕು, ಒಂದು ದಿನ ತಪ್ಪಿಸುವ ಹಾಗಿಲ್ಲ. ಮಾರ್ಚ್ ಏಪ್ರಿಲ್ ಮೇಲೆ ಆದ್ರೆ ಒಂದು ದಿನಕ್ಕೆ ಎರಡು ಸರ್ತಿ ಕೆಲವು ಗಿಡಕ್ಕೆ ಬೇಕಾಗ್ತದೆ. ಎಲ್ಲ ಗಿಡ ಅಂತ ಹೇಳುದಿಲ್ಲ, ಕೆಲವು ಗಿಡಗಳಿಗೆ ನೀರು ಜಾಸ್ತಿ, ಎಲೆಗಳು ಹೂ ಹಣ್ಣು ಇದ್ದಷ್ಟು ನೀರು ಜಾಸ್ತಿ ಎಳಿತದೆ. ಅದು ಇಲ್ಲ, ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ರೆ ನೀರು ಕಮ್ಮಿ ಸಾಕಾಗ್ತದೆ. ಮತ್ತೆ ಬಿಸಿಲಿಗೆ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಿಗೆ ನಾವು ಶೇಡ್ ನೆಟ್ ಕೂಡ ಹಾಕ್ತೇವೆ. 50% ಶೇಡ್ ನೆಟ್ ಅನ್ನು ಹಾಕ್ತೇವೆ, ಇಡೀ ಟೆರೆಸ್ಗೆ ಹಾಕ್ತೇವೆ. ಈಗ ಬಳ್ಳಿ ತರಕಾರಿಗಳಿಗೆಲ್ಲ ಒಂದು ಆಧಾರದ ವ್ಯವಸ್ಥೆ ಅಥವಾ ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗೆ? ನಾವು ಅಂದ್ರೆ ಒಂದು ಮೆಟಲ್ ಫ್ರೇಮ್ ಮಾಡಿಸಿದ್ದೇವೆ ಬಳ್ಳಿ ತರಕಾರಿಗೋಸ್ಕರ. ಅದರಲ್ಲಿ ಒಂದು ಎರಡೆರಡು ಇಂಚಿಗೊಂದು ಹುಕ್ಸ್ ಕೊಟ್ಟಿದ್ದೇವೆ. ಅದರಲ್ಲಿ ವೈರ್ ಬಳ್ಳಿ, ದಪ್ಪದ ದನ ಕಟ್ಟುವಂತ ಬಳ್ಳಿ ಬರ್ತದಲ್ಲ, ಅದನ್ನು ನೇಯ್ದಿದ್ದೇವೆ. ಅಂದ್ರೆ ಮೊದಲು ಸಲ್ಲಿಕೆಯಲ್ಲಿ ಏನು ಮಾಡ್ತಿದ್ರು, ಚಪ್ರ ಮಾಡ್ತಿದ್ರು, ಅದನ್ನು ಈ ಬಳ್ಳಿಯ ಮೂಲಕ ಮಾಡಿದ್ದೇವೆ. ಅದಕ್ಕೆ ಪರ್ಮನೆಂಟ್ ಆಗಿರ್ತದೆ ಅದು, ಪರ್ಮನೆಂಟ್. ಇದು ವೈರ್ ಬಳ್ಳಿ ಒಂದು ನಾಲ್ಕೈದು ವರ್ಷ ಆಗುವ ಕುಂಭಾಗ್ಲಿಕ್ಕೂ ಸಾಕು, ಇಷ್ಟರವರೆಗೆ ನಮಗೆ ಚೇಂಜ್ ಮಾಡಲಿಲ್ಲ. ಈಗ ನಾಲ್ಕು ವರ್ಷದಿಂದ ಅದೇ ಇದೆ. ಆಮೇಲೆ ಈಗ ತರಕಾರಿಯನ್ನು ಬೆಳೆಯುವಂತದ್ದು ಮಳೆಗಾಲದಲ್ಲಿ ಸುಲಭವೋ ಅಥವಾ ಕಷ್ಟವೋ ಅಥವಾ ಬೇಸಿಗೆಯಲ್ಲಿ ಸುಲಭವೋ ಹೇಗೆ? ತರಕಾರಿ ಬೆಳಿಲಿಕ್ಕೆ ಮಳೆಗಾಲದಲ್ಲಿ ಸುಲಭ, ಆದ್ರೆ ಹುಳಗಳ ಬಾಧೆ ಸ್ವಲ್ಪ ಜಾಸ್ತಿ ಇರುತ್ತದೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಒಂದನ್ನು ನೀರು ಸಾಕಾಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಬಿಸಿಲು ಜಾಸ್ತಿ ಆಗುವಾಗ ಸ್ವಲ್ಪ ಮೇಲೆ ಬಿಸಿಲು, ಅಡಿಯಿಂದ ಬಿಸಿಲು, ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದೆ. ಶೇಡ್ ನೆಟ್ ಹಾಕಿದ್ರೆ ಬೆಟರ್ ಅನ್ನಿಸ್ತದೆ. ಆದ್ರೂ ಸಾಮಾನ್ಯ ಒಂದು ಆಗಸ್ಟ್ ಇಂದ ಜನವರಿ ತನಕ ಒಳ್ಳೆ ಟೈಮ್ ಆಗಿ ಸಿಗ್ತದೆ ಟೆರೇಸ್ ಅಲ್ಲಿ. ಆಮೇಲೆ ಏನೇನು ಹುಳಗಳು ಮತ್ತೆ ರೋಗಗಳೆಲ್ಲ ಬಾಧಿಸ್ತವೆ ಮತ್ತು ಇವುಗಳನ್ನು ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ? ಹುಳಗಳು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಹುಳಗಳು ಟೆರೆಸ್ ಅಲ್ಲೂ ಬರ್ತದೆ, ಕೆಳಗಡೆ ಏನೇನ್ ಬರ್ತದೋ ಅದೆಲ್ಲ ಮೇಲೂ ಬರ್ತದೆ, ಏನು ಕಡಿಮೆ ಇಲ್ಲ. ನಾವಿಲ್ಲಿ ಕೀಟನಾಶಕ ಅಂತ ಯಾವುದು ಯೂಸ್ ಮಾಡುದಿಲ್ಲ. ಬೇವಿನ ಎಣ್ಣೆ ತರುದು, ಒಂದೆರಡು ಒಂದು 5 ml ಇಂದ 10 ml ಅದು ಗಿಡಗಳನ್ನು ಹೊಂದಿಕೊಂಡು ವ್ಯತ್ಯಾಸ ಮಾಡ್ತೇನೆ. ಬೇವಿನ ಎಣ್ಣೆಗೆ ಒಂದು ಅರ್ಧ ಚಮಚದಷ್ಟು ಯಾವ್ದಾದ್ರು ಸೋಪಿನ ಪುಡಿ ಅಥವಾ ನಮ್ಮ ಸೋಪ್ ವಾಟರ್ ಏನಾದರೂ ಮಿಕ್ಸ್ ಮಾಡಿ ಅದನ್ನು ಸರಿ ಶೇಕ್ ಮಾಡಿ ಅದಕ್ಕೆ 1 ಲೀಟರ್ ಇಂದ 2 ಲೀಟರ್ ನೀರು ಹಾಕಿ ಅದನ್ನು ಸ್ಪ್ರೇ ಮಾಡ್ತೇನೆ. ಹುಳಿ ಮಜ್ಜಿಗೆ ಸ್ಪ್ರೇ ಅಂತ ಮಾಡಲಿಲ್ಲ, ಬುಡಕ್ಕೆ ಹಾಕಿದ್ದೇನೆ. ಬೆಂಡೆಗೆ, ಹಳದಿ ರೋಗಕ್ಕೆಲ್ಲ ಸ್ವಲ್ಪ ಒಳ್ಳೇದಾಗ್ತದೆ ಹುಳಿ ಮಜ್ಜಿಗೆ. ಆಮೇಲೆ ಈಗ ಈ ತರಕಾರಿ ಬೆಳೆಯುವುದಕ್ಕೂ ಮತ್ತೆ ಸ್ವಲ್ಪ ದೊಡ್ಡ ಗಾತ್ರದ ಈಗ ಪೇರಳೆ ಗಿಡ ಆಗ್ಬೋದು, ನಿಂಬೆ ಗಿಡ ಆಗ್ಬೋದು, ಅಥವಾ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೆಯುವಂತಹದ್ದಕ್ಕೂ ಯಾವ ರೀತಿಯ ಒಂದು ಗ್ರೋ ಬ್ಯಾಗಿನ ಸೈಜ್ನಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು?

ಪುರಂದರದಾಸರ ದೇವರ ನಾಮ ಯಾಕೆ ನಿರ್ದಯನಾದೆ. ಯಾಕೆ ನಿರ್ದಯನಾದೆ ಏಳು ದೇವನಿ ನಿರ್ದಯನಾದೆ ಏಳು ದೇವನಿ ಶ್ರೀಕಾಂತಯಿನ ಮೇಲೆ ಎಳ್ಳಷ್ಟು ದಯವಿಲ್ಲ ಯಾಕೆ ನಿರ್ದಯನಾದೆ ಏಳು ದೇವನಿ ಶ್ರೀಕಾಂತಯಿನ ಮೇಲೆ ಎಳ್ಳಷ್ಟು ದಯವಿಲ್ಲ ಯಾಕೆ ನಿರ್ದಯನಾದೆ ಏಳು ದೇವನಿ ಬಂದು ಹಿಂಗದೆ ಪ್ರಹ್ಲಾದನ ಅಪ್ಪಿಕೊಂಡೆ ಕಂಗೆಟು ಕಂಬದಲ್ಲಿ ಒಡೆದು ಬಳಲಿ ಬಂದು ಹಿಂಗದೆ ಪ್ರಹ್ಲಾದನ ಅಪ್ಪಿಕೊಂಡೆ ಮಂಗಳ ಪದವಿತ್ತು ಮನ್ನಿಸಿದ ಅವನಿನಗೆ ಹರಿಯೇ ಮಂಗಳ ಪದವಿತ್ತು ಮನ್ನಿಸಿದ ಅವನಿನಗೆ ಬಂಗಾರವೆಷ್ಟು ಕೊಟ್ಟರು ಬೇಳು ಹರಿಯೇ ಯಾಕೆ ನಿರ್ದಯನಾದೆ ಏಳು ದೇವನೇ ಶ್ರೀಕಾಂತಯಿನ ಮೇಲೆ ಎಳ್ಳಷ್ಟು ದಯವಿಲ್ಲ ಯಾಕೆ ನಿರ್ದಯನಾದೆ ಏಳು ದೇವನೇ ಕೇಳಿ ವಿಜಯದಾಸರ ರಚನೆ ಯಾಕೆ ಬಂದೆ ಜೀವ ಯಾಕೆ ಬಂದೆ. ಯಾಕೆ ಬಂದೆ ಜೀವ ಯಾಕೆ ಬಂದೆ, ಯಾಕೆ ಬಂದೆ ಜೀವ ಯಾಕೆ ಬಂದೆ. ಲೋಕದ ಅನುಭವ ಬೇಕಾಯಿತೆ ನಿನಗೆ, ಯಾಕೆ ಬಂದೆ ಜೀವ ಯಾಕೆ ಬಂದೆ. ಲೋಕದ ಅನುಭವ ಬೇಕಾಯಿತೆ ನಿನಗೆ, ಯಾಕೆ ಬಂದೆ ಜೀವ ಯಾಕೆ ಬಂದೆ. ಲೋಕದ ಅನುಭವ ಬೇಕಾಯಿತೆ ನಿನಗೆ, ಯಾಕೆ ಬಂದೆ ಜೀವ ಯಾಕೆ ಬಂದೆ. ಯಾಕೆ ಬಂದೆ ಜೀವ ಯಾಕೆ ಬಂದೆ. ಲೋಕದ ಅನುಭವ ಬೇಕಾಯಿತೆ ನಿನಗೆ, ಯಾಕೆ ಬಂದೆ ಜೀವ ಯಾಕೆ ಬಂದೆ. ಇದುವರೆಗೆ ರೂಪ ಮತ್ತು ದೀಪ ಹಾಡಿರುವ ದೇವರ ನಾಮಗಳನ್ನು ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರಿಂದ 54,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 30,000 ರಿಂದ 39,000 ರೂಪಾಯಿಗಳು, ಕೋಕಾ